ಜಿಲ್ಲೆಯಲ್ಲಿ ಉತ್ತಮ ಮಳೆ 78.51 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಸಚಿವ ಬಿಸಿ ಪಾಟೀಲ್. ದೇಶದಲ್ಲಿ ರಸಗೊಬ್ಬರ ಕೊರತೆ ಇಲ್ಲ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ. ಮತ್ತು ವಿಧಾನ ಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಇದೀಗ ಕೇಳಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. ಆಕಾಶವಾಣಿ ವಿಜಯಪುರ, ಸಮಯ 6:51. ಕೇಳಿ ಕಿಸಾನ್ವಾಣಿ. ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರತರೆ ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಜೈವಿಕ ನಾಶಕಗಳು, ಜೈವಿಕ ಪೀಡೆ ನಾಶಕಗಳು ಹಾಗೂ ಬೆಳೆಗಳಲ್ಲಿ ಅವುಗಳ ಮಹತ್ವ, ಈ ವಿಷಯ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಶಿವಲಿಂಗಪ್ಪ ಹೊಟ್ಕರ್, ಸಸ್ಯರೋಗ ತಜ್ಞರು. ಸಂದರ್ಶಕರು HM ಚೌಹಾಣ್. ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ ಜೈವಿಕ ನಾಶಕಗಳು, ಜೈವಿಕ ಪೀಡನಾಶಕಗಳು ಹಾಗೂ ಬೆಳೆಗಳಲ್ಲಿ ಅವುಗಳ ಮಹತ್ವ. ಈ ವಿಷಯದ ಕುರಿತು ಮಾಹಿತಿಯನ್ನು ತಿಳಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೃಷಿ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಲಿಂಗಪ್ಪ ಹೊಟ್ಕರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ನಮಸ್ಕಾರಗಳು ಸರ್. ಸರ್, ನಮ್ಮ ರೈತ ಬಾಂಧವರಿಗೆ ತಮ್ಮ ಪರಿಚಯ ಮಾಡಿಕೊಳ್ಳಬಹುದಾ? ನಾನು ಶ್ರೀ ಶಿವಲಿಂಗಪ್ಪ ಹೊಟ್ಕರ್, ಸಹಾಯಕ ಪ್ರಾಧ್ಯಾಪಕ, ಸಸ್ಯರೋಗಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ, ವಿಜಯಪುರ. ಇವತ್ತು ನಾನು ಜೈವಿಕ ನಾಶಕಗಳು, ಜೈವಿಕ ಪೀಡೆ ನಾಶಕಗಳು ಹಾಗೂ ಬೆಳೆಗಳಲ್ಲಿ ಅವುಗಳ ಮಹತ್ವದ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಲಿದ್ದೇನೆ. ಡಾಕ್ಟ್ರೆ, ಜೈವಿಕ ನಾಶಕಗಳು, ಜೈವಿಕ ಪೀಡೆ ನಾಶಕಗಳು ಹಾಗೂ ಬೆಳೆಗಳಲ್ಲಿ ಅವುಗಳ ಮಹತ್ವ ಏನಿದು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ರೈತ ಬಾಂಧವರಿಗೆ. ಜೈವಿಕ ಪೀಡೆನಾಶಕ ಅಂತ ನೀವು ಈ ಒಂದು ಶಬ್ದವನ್ನು ತಗೊಂಡುಕೊಂಡರೆ ಅದರಲ್ಲಿ ನಮಗೆ ಪೀಡೆ ಅಂದರೆ ಕೀಟ, ರೋಗ, ಕಳೆಕಸ ಇತ್ಯಾದಿಗಳನ್ನು ಹತೋಟಿ ಮಾಡಲು ಸಾಮಾನ್ಯವಾಗಿ ಬಳಸುವ ಎಲ್ಲಾ ಜೈವಿಕ ವಸ್ತು ಹಾಗೂ ಸೂಕ್ಷ್ಮ ಜೀವಿಗಳಿಗೆ ನಾವು ಜೈವಿಕ ನಾಶಕಗಳು ಅಥವಾ ಜೈವಿಕ ಪೀಡೆಯ ನಾಶಕಗಳು ಎಂದು ನಾವು ಅವುಗಳಿಗೆ ನಾವು ಕರೆಯುತ್ತೇವೆ. ಮುಖ್ಯವಾಗಿ ದೊರೆಯುವಂತಹ ಜೈವಿಕ ನಾಶಕಗಳು ಜೈವಿಕ ಪೀಡನಾಶಕಗಳು ಯಾವುವು ಡಾಕ್ಟ್ರೆ? ಜೈವಿಕ ಪೀಡನಾಶಕಗಳ ಕುರಿತು ಕೃಷಿ ಮಹಾವಿದ್ಯಾಲಯದಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಾಕಷ್ಟು ಸಂಶೋಧನೆಗಳು ಈಗ ನಡೆಯುತ್ತಿವೆ. ಈ ರೋಗನಾಶಕಗಳು ನಮಗೆ ಮಾರುಕಟ್ಟೆಯಲ್ಲಿ ಕೂಡ ಲಭ್ಯವಾಗುತ್ತಿವೆ ಮತ್ತು ರೈತರು ಕೂಡ ತಾವೇ ಈ ಒಂದು ಜೈವಿಕ ನಾಶಕಗಳನ್ನು ತಯಾರು ಕೂಡ ಮಾಡಿಕೊಳ್ಳಬಹುದು. ಈ ಜೈವಿಕ ನಾಶಕಗಳಲ್ಲಿ ಮುಖ್ಯವಾಗಿ ಅಂದರೆ ಟ್ರೈಕೋಗ್ರಾಮ, ಟ್ರೈಕೋಡರ್ಮಾ, ಸೂಡೋಮನಾಸ್, ಬ್ರಕಾನ್ ಪರತಂತ್ರ ಜೀವಿಗಳು, ಪರಭಕ್ಷಕ ಜೀವಿಗಳಾದ ಹೇನುಸಿಂಹ, ಗುಲ್ಗಂಜಿ ಹುಳು ಮತ್ತು ಪಕ್ಷಿಗಳು ಕೂಡ ಈ ಒಂದು ಗುಂಪಿಗೆ ಸೇರಿದಂತಹ ಈ ಒಂದು ಜೈವಿಕ ನಾಶಗಳು ಅಥವಾ ಜೈವಿಕ ಪೀಡೆನಾಶಗಳು. ಒಳ್ಳೆ ಡಾಕ್ಟ್ರೆ, ಜೈವಿಕ ರೋಗನಾಶಕಗಳು ಯಾವುವು ಡಾಕ್ಟ್ರೆ? ಜೈವಿಕ ರೋಗನಾಶಕ ಅಂತ ನೀವು ತೆಗೆದುಕೊಂಡರೆ ಮುಖ್ಯವಾಗಿ ನಮಗೆ ದೊರೆಯುವಂತಹ ಜೈವಿಕ ರೋಗನಾಶಕಗಳಿಂದ ನಮಗೆ ಟ್ರೈಕೋಡರ್ಮಾ ಹರ್ಜಿಯಾನಂ ಮತ್ತು ಟ್ರೈಕೋಡರ್ಮಾ ವಿರಿಡೆ ಎನ್ನುವ ಎರಡು ಟ್ರೈಕೋಡರ್ಮಾ ಪ್ರಭೇದದ ಜೈವಿಕ ನಾಶಗಳು ನಮಗೆ ದೊರೆಯುತ್ತವೆ. ಅದೇ ತರನಾಗಿ ದುಂಡಾಣು ಜೈವಿಕ ನಾಶಗಳಲ್ಲಿ ನಮಗೆ ಸೂಡೋಮನಾಸ್ ಫ್ಲೋರೆಸೆನ್ಸ್ ಮತ್ತು ಗ್ಲಯೋಕ್ಲಾಡಿಯಂ ವೈರನ್ಸ್ ಹಾಗೂ ಬೆಸಿಲಸ್ ಸಬ್ಸ್ಟಿಲಿಸ್ ಎಂಬ ಜೈವಿಕ ನಾಶಗಳು ನಮಗೆ ದೊರೆಯುತ್ತಿವೆ. ಟ್ರೈಕೋಡರ್ಮಾ ಜೈವಿಕ ನಾಶಕ ಎಂದರೇನು ಸರ್? ಟ್ರೈಕೋಡರ್ಮಾ ಇದು ಒಂದು ಡ್ಯೂಟ್ರೋಮೈಟಿಸಿನ್ ಗುಂಪಿಗೆ ಸೇರಿದಂತಹ ಒಂದು ಸಿಲಿಂಡ್ರ. ಇದು ಪುಡಿ ರೂಪದಲ್ಲಿ ದೊರಕುವ ಒಂದು ಜೈವಿಕ ಸಿಲಿಂಡ್ರ ನಾಶಕ. ಬೆಳೆಗಳಿಗೆ ಹಾನಿ ಮಾಡುವ ಬೀಜ ಹಾಗೂ ಮಣ್ಣಿನಿಂದ ಹರಡುವ ಸಿಲಿಂಡ್ರ ರೋಗಗಳ ಯಶಸ್ವಿ ಹತೋಟಿಗೆ ನಾವು ಇದನ್ನ ಉಪಯೋಗಿಸುತ್ತೇವೆ. ಟ್ರೈಕೋಡರ್ಮಾವು ಇದು ಕೊಳೆತ ವಸ್ತುಗಳ ಮೇಲೆ ಬೆಳೆಯುವ ಒಂದು ಸಿಲಿಂಡ್ರವಾಗಿದ್ದು ಆಮ್ಲೀಯ ಮತ್ತು ತಟಸ್ಥ ರಸಸಾರವಿರುವ ಹಾಗೂ ತೇವವಿರುವ ಮಣ್ಣಿನಲ್ಲಿ ಇದು ಚೆನ್ನಾಗಿ ಹೊಂದಿಕೊಂಡು ಅಭಿವೃದ್ಧಿ ಹೊಂದುವ ಒಂದು ಸಿಲಿಂಡ್ರಗಳಾಗಿದೆ. ಟ್ರೈಕೋಡರ್ಮಾ ಹೇಗೆ ತಯಾರಿಸುತ್ತಾರೆ ಡಾಕ್ಟ್ರೆ? ಈ ಟ್ರೈಕೋಡರ್ಮಾವನ್ನು ನಾವು ಬೇರೆ ಬೇರೆ ವಿಧಾನಗಳಿಂದ ಇದನ್ನು ನಾವು ಬೇರೆ ಬೇರೆ ಹಂತಗಳಲ್ಲಿ ನಾವು ತಯಾರಿಸಬಹುದು. ಮೊದಲನೇದಾಗಿ ನಾವು ಇನಾಕುಲಂ ಅನ್ನ ಉತ್ಪಾದನೆಯನ್ನ ಮಾಡಿಕೊಳ್ಳಬೇಕು. ನಂತರ ಕಲ್ಚರ್ ಮೀಡಿಯಂ ಅನ್ನು ನಾವು ಆರಿಸಬೇಕು, ಅಂದ್ರೆ ಈ ಒಂದು ಟ್ರೈಕೋಡರ್ಮಾಗೆ ಬೇಕಾದಂತಹ ಕಲ್ಚರ್ ಮೀಡಿಯಾವನ್ನು ನಾವು ಆರಿಸಬೇಕು. ಅದಾದ ನಂತರ ಅದಕ್ಕೆ ನಾವು ಬೆಳವಣಿಗೆಗೆ ಅವಕಾಶ ಕೊಡಬೇಕು. ಆಮೇಲೆ ರಾಶಿಯನ್ನ ನಾವು ಮಾಡಿ ಅದನ್ನ ಒಣಗಿಸಬೇಕು. ನಂತರ ಸ್ಕೇಲಿಂಗ್ ಆಫ್ ಮತ್ತು ಫಾರ್ಮುಲೇಷನ್ಸ್, ಅಂದ್ರೆ ಈಗ ನಮಗೆ ಸದ್ಯಕ್ಕೆ ಈ ಒಂದು ಗೋಧಿ ತೌಡಿನ ಮತ್ತು ಕಟ್ಟಿಗೆ ಪುಡಿ ಮತ್ತು ನೀರಿನ ಒಂದು 3:3:1:4 ಒಂದು ಈ ಅನುಪಾತದಲ್ಲಿ ಈ ಒಂದು ಮಾಧ್ಯಮವನ್ನು ಈ ಒಂದು ಟ್ರೈಕೋಡರ್ಮಾ ಉತ್ಪಾದನೆಗೆ ನಾವು ಬಳಸಬೇಕು. ಆಮೇಲೆ ಈ ಒಂದು ತಯಾರಾದ ಟ್ರೈಕೋಡರ್ಮಾವನ್ನು ನಾವು ಈ ಒಂದು ಬೇರೆ ಬೇರೆ ರೂಪಗಳಲ್ಲಿ ನಾವು ಇದನ್ನು ತಯಾರಿಸಬಹುದು. ಅವುಗಳೆಂದರೆ ಈ ಒಂದು ಪುಡಿ ರೂಪದಲ್ಲಿ ಆಗಿರಬಹುದು, ದ್ರವ ರೂಪದಲ್ಲಿ ಆಗಿರಬಹುದು, ಮುಂತಾದ ಈ ಒಂದು ರೂಪದಲ್ಲಿ ನಾವು ಇದನ್ನ ತಯಾರಿಸಬಹುದು ಸರ್. ಡಾಕ್ಟ್ರೆ, ಬೀಜ ಬಿತ್ತನೆ ಮಾಡಬೇಕಾದರೆ ಅದನ್ನು ನಾವು ಯಾವ ರೀತಿಯಾಗಿ ಟ್ರೈಕೋಡರ್ಮಾವನ್ನು ಸೇರಿಸಬೇಕು, ಅದನ್ನು ಯಾವ ರೀತಿಯಾಗಿ ನಾವು ರೆಡಿ ಮಾಡಿಕೊಳ್ಳಬೇಕು ಡಾಕ್ಟ್ರೆ? ಬೀಜಗಳ ಒಂದು ಬಿತ್ತುವ ಮುಂಚೆ ನಾವು ಇದನ್ನ ಏನ್ ಮಾಡ್ಬೇಕಂದ್ರೆ ಈ ಒಂದು ಬೀಜಗಳಿಗೆ ನಾವು ಲೇಪನ ಮಾಡಬೇಕು ಅಥವಾ ನಾವು ಇದನ್ನ ಬೀಜೋಪಚಾರ ಮಾಡಿಕೊಂಡು ಈ ಒಂದು ಟ್ರೈಕೋಡರ್ಮಾ ಪುಡಿಯನ್ನು, ಅಂದರೆ ಈಗ ಇವಾಗ ತಗೊಳ್ಳಿ ತೊಗರಿ ಹಾಗೂ ಕಡಲೆಯಲ್ಲಿ ನಾವು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4 ಗ್ರಾಂ ದಿಂದ 5 ಗ್ರಾಂ ಈ ಒಂದು ಟ್ರೈಕೋಡರ್ಮಾ ಪುಡಿಯನ್ನ ತೆಗೆದುಕೊಂಡು ಅದನ್ನ ನಾವು ಬೀಜೋಪಚಾರ ಮಾಡಿದ್ದೇ ಆದಲ್ಲಿ, ಅದನ್ನ ನಾವು ಬೀಜೋಪಚಾರ ಅಥವಾ ಲೇಪನ ಮಾಡಿದ್ದೇ ಆದಲ್ಲಿ ಆಮೇಲೆ ನಾವು ಬಿತ್ತುವುದರಿಂದ ಈ ಒಂದು ತೊಗರಿಯಲ್ಲಿ ಮತ್ತು ಕಡಲೆಯಲ್ಲಿ ಬರುವಂತಹ ಈ ಒಂದು ಸಿಡಿ ರೋಗ ಆಗಿರಬಹುದು ಮತ್ತೆ ಈ ಒಂದು ಗಿಡ ಸಾಯುವಿಕೆ ರೋಗವನ್ನ ನಾವು ತಡೆಗಟ್ಟಬಹುದು ಸರ್. ಅದು ಎಲ್ಲಿ ಸಿಗ್ತದೆ ಡಾಕ್ಟರ್ ಅದನ್ನ ಟ್ರೈಕೋಡರ್ಮಾ ಅಂತ ಈ ಪುಡಿ ಎಲ್ಲಿ ಸಿಗ್ತದೆ? ಈ ಟ್ರೈಕೋಡರ್ಮಾ ಪುಡಿಯು ನಮ್ಮ ವಿಶ್ವವಿದ್ಯಾಲಯ ಆಗಿರಬಹುದು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಆಗಿರಬಹುದು ಅಥವಾ ಅಗ್ರೋ ಸೆಂಟರ್ನಲ್ಲಿ ಈ ಒಂದು ಟ್ರೈಕೋಡರ್ಮಾ ಪುಡಿ ನಮಗೆ ಅತಿ ಹೆಚ್ಚಾಗಿ ದೊರೆಯುವ ಒಂದು ಸ್ಥಳವಾಗಿದ್ದು ನಾವು ಅಲ್ಲಿಂದ ಅದನ್ನ ಕೊಂಡ್ಕೊಳ್ಬಹುದು ಸರ್. ಟ್ರೈಕೋಡರ್ಮ ಎಷ್ಟು ಬೆಲೆ ಆಗಿರಬಹುದು? ಟ್ರೈಕೋಡರ್ಮ ನೀವು ತಗೊಂಡ್ರೆ ಟ್ರೈಕೋಡರ್ಮ ಒಂದು ಕೆಜಿಗೆ ನಿಮಗೆ 15 ರೂಪಾಯಿಯಿಂದ 20 ರೂಪಾಯಿವರೆಗೆ ನಿಮಗೆ ದೊರೆಯುತ್ತದೆ ಸರ್. ಡಾಕ್ಟ್ರೆ, ಟ್ರೈಕೋಡರ್ಮವನ್ನು ಬೀಜದಲ್ಲಿ ಮಿಕ್ಸ್ ಮಾಡಿ ಬಿತ್ತನೆ ಮಾಡಿದರೆ ರೈತರಿಗೆ ಬಂಪರ್ ಬೆಲೆ ಬರಬಹುದಾ? ಅದನ್ನು ನಾವು ಬೀಜೋಪಚಾರ ಅಥವಾ ಬೀಜ ಲೇಪನ ಮಾಡಿದ್ದ ಆಗಿದ್ದಲ್ಲಿ ನಾವು ಒಂದು ಇಳುವರಿ ಅಥವಾ ಫಸಲು ಒಳ್ಳೆಯ ತರನಾದ ಒಂದು ಇಳುವರಿ ಮತ್ತು ಫಸಲನ್ನು ಪಡೆಯಬಹುದು. ಮತ್ತು ಮೊದಲನೇದಾಗಿ ಇದು ಬೀಜಕ್ಕೆ ಬರುವಂತಹ ಅಥವಾ ಮಣ್ಣಿನಲ್ಲಿ ಇರುವಂತಹ ಒಂದು ಶಿಲೀಂಧ್ರಗಳ ರೋಗಗಳನ್ನು ಹತೋಟಿ ಮಾಡೋದ್ರಿಂದ 35-40 ದಿನಗಳವರೆಗೆ ಬರುವಂತಹ ಈ ಒಂದು ಸಿಡಿ ರೋಗ, ಮುಂಚೆ ಬರುವಂತಹ ಒಂದು ಸಿಡಿ ರೋಗವನ್ನು ನಾವು ತಡೆಗಟ್ಟಬಹುದು ಸರ್. ಇದರಿಂದ ನಾವು ಒಳ್ಳೆ ಇಳುವರಿಯನ್ನ ಪಡೆಯಬಹುದು ಸರ್. ಒಳ್ಳೆಯದು. ಇದಕ್ಕೆ ಏನಾದ್ರು ಮಣ್ಣಿನ ಪರೀಕ್ಷೆ ಮಾಡಿಸಬೇಕಾ ಡಾಕ್ಟರ್? ಯಾವುದೇ ಮಣ್ಣು ಇರಲಿ, ಸೊ ಮಣ್ಣಿನಲ್ಲಿ ತೇವಾಂಶ ಇರಬೇಕು ಸರ್. ಮಣ್ಣಿನ ಪರೀಕ್ಷೆಗೆ ಅವಶ್ಯಕತೆಯನ್ನು ಬೇಕಾಗಿಲ್ಲ ಸರ್. ಇದರಲ್ಲಿ ಇದರಿಂದ ಬೆಳೆ ಬರಬಹುದು, ಏನು ಸುಡಂಗಿಲ್ಲ. ಕೆಲವೊಂದು ಈಗ ನಮ್ಮ ವಿಜಯಪುರ ಬಾಗಲಕೋಟೆಯಲ್ಲಿ ಜಾಸ್ತಿ ಬಿಸಿಲಿದೆ, ಇದಕ್ಕೆ ಟ್ರೈಕೋಡರ್ಮ ಹಾಕಿದ್ರೆ ಏನು ತೊಂದರೆ ಆಗಲ್ವಾ ರೈತರಿಗೆ? ಅದಕ್ಕೋಸ್ಕರ ನಮಗೆ ತೇವಾಂಶ ಇರಬೇಕು ಸರ್. ಒಣ ಭೂಮಿಯಲ್ಲಿ ನಾವು ಟ್ರೈಕೋಡರ್ಮ ಹಾಕಿದ್ದೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ಜೀವಿ ಟ್ರೈಕೋಡರ್ಮ ಅನ್ನೋದು ಒಂದು ಶಿಲೀಂಧ್ರ ಜೀವಿ, ಅದು ಏನಾಗುತ್ತೆ ಹೆಚ್ಚಿನ ಒಂದು ಬಿಸಿಲಿನ ತಾಪಮಾನದಿಂದ ಆ ಬೀಜಿ ನಶಿಸಿ ಹೋಗುವ ಸಂಭವ ಇರುತ್ತೆ. ಅದಕ್ಕೆ ನಾವು ಎಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಅಲ್ಲಿ ನಾವು ಈ ಒಂದು ಪುಡಿಯನ್ನು ಹೊಲಗಳಿಗೆ ಡೈರೆಕ್ಟ್ ಆಗಿ ಕೂಡ ನೇರವಾಗಿ ಕೂಡ ನಾವು ಉಪಯೋಗಿಸಬಹುದು ಅಥವಾ ಬೀಜೋಪಚಾರ ಕೂಡ ಮಾಡಬಹುದು ಸರ್. ಕಂಪಲ್ಸರಿ ನೀರು ಬೇಕೇ ಬೇಕು. ಒಣ ಬೇಸಾಯ ಆಗಲಿ ಸರ್, ತೋಟಗಾರಿಕೆಯಲ್ಲಿ ಜಾಸ್ತಿ ಬೆಳೆಯಬಹುದಲ್ಲ, ಹಾಕಬಹುದಲ್ಲ ಇದನ್ನ? ತೋಟಗಾರಿಕೆ ಬೆಳೆಗಳಿಗೆ ಕೂಡ ನಾವು ಹಾಕಬಹುದು ಸರ್. ಯಾವ್ಯಾವ ಬೆಳೆಗಳಿಗೆ ಹಾಕಬಹುದು? ತೋಟಗಾರಿಕೆ ಬೆಳೆಗಳು ಕೂಡ ನಾವು ಎಲ್ಲಿ ಯಾವ ಒಂದು ಬೆಳೆಯಲ್ಲಿ ನಾವು ಸಿಡಿ ರೋಗ ಅಥವಾ ಒಂದು ಗಿಡ ಸಾಯುವ ರೋಗ ನೀವು ಕಂಡಿದ್ದೆ ಅದಲ್ಲಿ ಅಂತ ರೋಗಗಳಿಗೆ ನಾವು ಈ ಒಂದು ಟ್ರೈಕೋಡರ್ಮ ಪುಡಿಯನ್ನ ಯೂಸ್ ಮಾಡಬಹುದು ಸರ್. ಒಳ್ಳೆ ಡಾಕ್ಟರ್. ಟ್ರೈಕೋಡರ್ಮ ಹೇಗೆ ಕಾರ್ಯನಿರ್ವಹಿಸುತ್ತದೆ ಡಾಕ್ಟರ್? ಟ್ರೈಕೋಡರ್ಮ ನೀವು ಈ ಒಂದು ಸಿಲಿಂಡ್ರ ಏನ್ ಮಾಡುತ್ತೆ ಅಂದ್ರೆ, ಮೊದಲನೇದಾಗಿ ಇದು ಬೇರುಗಳ ಒಂದು ಸಮೀಪದಲ್ಲಿ ಬೆಳೆದು ಬೇರಿನ ಸುತ್ತಲೂ ಅತ್ಯಂತ ಪ್ರಬಲ ಕವಚವನ್ನು ನಿರ್ಮಿಸಿ ಹಾನಿಕಾರಕ ಶಿಲೀಂಧ್ರಗಳಿಂದ ಬೇರುಗಳನ್ನು ರಕ್ಷಿಸುವ ಸಾಮರ್ಥ್ಯ ಇದು ಹೊಂದಿದೆ ಸರ್. ಅದೇ ತರನಾಗಿ ಇದು ಮಣ್ಣಿನಲ್ಲಿ ಆಂಟಿಬಯೋಟಿಕ್ ವಸ್ತುಗಳಾದ ಡರ್ಮಿನ್, ವಿರಿಡಿನ್, ಗ್ಲಯೋಟಾಕ್ಸಿನ್, ಟ್ರೈಕೋಡರ್ಮಿನ್, ಅಸಿಬಾಲ್ಡಿಹೈಡ್ ಮತ್ತು ಅನೇಕ ಕಿಣ್ವಗಳನ್ನು ಇದು ಮಣ್ಣಿನಲ್ಲಿ ಬಿಡುಗಡೆ ಮಾಡಿ ಈ ಒಂದು ಬೀಜ ಮತ್ತು ಮಣ್ಣಿನಿಂದ ಹರಡುವ ಅನೇಕ ರೋಗಗಳನ್ನು ಇದು ನಿರ್ವಹಣೆ ಮಾಡುತ್ತದೆ. ಅದೇ ರೀತಿಯಾಗಿ ಇದು ರೋಗಕಾರಕ ಶಿಲೀಂಧ್ರಗಳ ಮೇಲೆ ಪರಾವಲಂಬಿಯಾಗಿ ಬೆಳೆದು ಅವುಗಳ ಸಂಖ್ಯೆ ಮತ್ತು ಸಂತಾನೋತ್ಪತ್ತಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಇತರೆ ಶಿಲೀಂಧ್ರಗಳಿಗಿಂತ ಇದು ವೇಗವಾಗಿ ಬೆಳೆದು ಅವುಗಳಿಗೆ ಆಹಾರ ಮತ್ತು ಸ್ಥಳ ಸಿಗದ ಹಾಗೆ ಮಾಡಿ ಈ ಒಂದು ರೋಗಗಳನ್ನು ನಿಯಂತ್ರಿಸುತ್ತದೆ ಮತ್ತು ಅಲ್ಪ ಪ್ರಮಾಣದಲ್ಲಿ ರೋಗಕಾರಕ ದುಂಡಾಣು ಹಾಗೂ ಜಂತು ಹುಳುಗಳನ್ನು ಕೂಡ ಇದು ನಿಯಂತ್ರಿಸುತ್ತದೆ. ಡಾಕ್ಟರ್, ಟ್ರೈಕೋಡರ್ಮವನ್ನು ಹೇಗೆ ಬಳಸುತ್ತಾರೆ ಸ್ವಲ್ಪ ನಮ್ಮ ರೈತರಿಗೆ ಹೇಳ್ಕೊಡಿ. ಟ್ರೈಕೋಡರ್ಮವನ್ನು ನಾವು ಬೇರೆ ಬೇರೆ ರೀತಿಯಾಗಿ ನಾವು ಇದನ್ನ ಬಳಸಬಹುದು ಸರ್. ಹೇಗೆ? ಹೇಗೆಂದರೆ, ಮೊದಲನೇದಾಗಿ ಇದನ್ನು ನಾವು ಭೂಮಿಗೆ ಹರಡುವುದಾಗಿರ್ಬೋದು ಅಥವಾ ಚೆಲ್ಲುವುದಾಗಿರ್ಬೋದು. ಅಂದರೆ 125-250 ಕಿಲೋಗ್ರಾಂ ಪ್ರತಿ ಹೆಕ್ಟರ್ಗೆ ನಾವು ಹರಡಬಹುದು ಅಥವಾ ಚೆಲ್ಲಬಹುದು ಡೈರೆಕ್ಟ್ ಆಗಿ. ಅದೇ ತರನಾಗಿ ನಾವು ಇದನ್ನ ಹರಿ ಅಥವಾ ಬೋದುಗಂಟುಗಳ ಕೂಡ ನಾವು ಇದನ್ನ ಹಾಕಬಹುದು. ಅಂದರೆ 130-160 ಕಿಲೋಗ್ರಾಂ ಪ್ರತಿ ಹೆಕ್ಟರ್ಗೆ ನಾವು ಬೋದುಗುಂಟ ಹಾಕಬಹುದು. ಮೂರನೇದಾಗಿ ನಾವು ಇದನ್ನ ಬೇರಿನ ಹತ್ತಿರ ಕೂಡ ಹಾಕಬಹುದು. ಆಜುಬಾಜು ಈ ಒಂದು ಬೇರುಗಳಿಗೆ ನಾವು ಇದನ್ನ ನೇರವಾಗಿ ಹಾಕಬಹುದು. ಅಂದ್ರೆ ಇದನ್ನ ನಾವು ಮಣ್ಣಿನ ಜೊತೆ ಸೇರಿಸಿ ಈ ಒಂದು ಬೇರುಗಳ ಹತ್ತಿರ ನಾವು ಇದನ್ನ ಹಾಕಬಹುದು. ಹೇಗೆ ಅಂದರೆ, 1 ಕಿಲೋಗ್ರಾಂ ಮಣ್ಣನ್ನು ತಗೊಂಡುಕೊಂಡು ಅದಕ್ಕೆ ನಾವು 4-5 ಗ್ರಾಂ ಅಷ್ಟು ಟ್ರೈಕೋಡರ್ಮ ಪೌಡರ್ ಅನ್ನು ನಾವು ಹಾಕಿ ಪುಡಿಯನ್ನು ಹಾಕಿ ಅದನ್ನು ನಾವು ಸಸಿಗಳ ಸುತ್ತಲೂ ನಾವು ಹಾಕಬಹುದು ಸರ್. 4ನೇದಾಗಿ ಇದನ್ನು ನಾವು ಬೀಜೋಪಚಾರ ಕೂಡ ಮಾಡಬಹುದು. ಹೇಗೆ? ಸೊ ನಾವು ಇದನ್ನ 4-5 ಗ್ರಾಂ ಅಷ್ಟು ಪುಡಿಯನ್ನ ತೆಗೆದುಕೊಂಡು 1 ಕಿಲೋಗ್ರಾಂ ಬೀಜಕ್ಕೆ ಮುಂಚೆ ಏನ್ ಮಾಡ್ಬೇಕಂದ್ರೆ, ಈಗ ನಾವು ನಾಳೆ ಬಿತ್ತೇವೆ ಅಂದ್ರೆ ಮಾರನೇ ದಿನ ಮುಂಚಿತವಾಗಿ ನಾವು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಬೆಲ್ಲದ ಪಾಕವನ್ನು ತೆಗೆದುಕೊಳ್ಬೇಕು. ಎಷ್ಟು ಕೆಜಿ ಅಂತ ಅದಕ್ಕೆ ಇವಾಗ ಒಂದು ಎಕರೆಗೆ ನೀವು 1/4 ಕಿಲೋ ಅಷ್ಟು ಬೆಲ್ಲವನ್ನು ತೆಗೆದುಕೊಂಡು ಅದನ್ನ ಪಾಕ ಮಾಡಬೇಕು. ಆಮೇಲೆ ಏನ್ ಮಾಡ್ಬೇಕಂದ್ರೆ ಒಂದು ಪ್ಲಾಸ್ಟಿಕ್ ತಟ್ಟನ್ನು ತೆಗೆದುಕೊಂಡು ಅದರ ಮೇಲೆ ನಮಗೆ ಬೇಕಾಗುವಷ್ಟು ಬೀಜವನ್ನು ಅದರ ಮೇಲೆ ವಿಸ್ತರಿಸಬೇಕು. ಅದಾದ ನಂತರ ಈ ಒಂದು ತಯಾರಿಸಿದಂತಹ ಪಾಕವನ್ನು ತಣ್ಣಗೆ ಆದ ನಂತರ ಅದರ ಮೇಲೆ ಹರಡಬೇಕು. ಆಮೇಲೆ ಈ ಒಂದು ಟ್ರೈಕೋಡರ್ಮಾ ಪೌಡರ್ ಅನ್ನ ಪುಡಿಯನ್ನ ನಾವು ಹೇಳಿದ ಹಾಗೆ 4-5 ಗ್ರಾಂ 1 ಕಿಲೋ ಬೀಜಕ್ಕೆ ಮಿಶ್ರಣ ಮಾಡಬೇಕು ಸರ್. ಅದನ್ನ ಮಿಶ್ರಣ ಮಾಡಿ ಸರಿಯಾಗಿ ಕೈಯಿಂದ ಮಿಶ್ರಣ ಮಾಡಿ ಅದನ್ನ ನೆರಳಿನಲ್ಲಿ ಒಣಗಿಸಬೇಕು. ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದ್ ವೇಳೆ ನೀವು ಒಣಗಿಸದೇ ಇದ್ದರೆ ಏನಾಗುತ್ತೆ ಅಂದ್ರೆ ಬೀಜ ಕೊಳೆಯುವ ಸಂಭವ ಇರುತ್ತದೆ. ಆಮೇಲೆ ನಾವು ಅದನ್ನ ಡೈರೆಕ್ಟ್ ಆಗಿ ನೀವು ಹೊಲದಲ್ಲಿ ಬಿತ್ತಬಹುದು ಸರ್. ಬಿತ್ತಬಹುದು. ಎಷ್ಟು ಗಂಟೆಯಲ್ಲಿ ಅದನ್ನ ಒಣಗಿಸಬೇಕಾದ್ರೆ ಗಾಳಿಯಲ್ಲಿ? 1-3 ಗಂಟೆ ಸಾಕು. ನಾವು ಈಗ ಈ ಬೆಲ್ಲದ ಪಾಕ ಏನಕ್ಕೆ ಹಾಕ್ಬೇಕಂದ್ರೆ ಆ ಪೌಡರ್ ಅಂಟಿಕೊಳ್ಳೋದಕ್ಕೆ ಒಂದು ಬೆಲ್ಲದ ಪಾಕ ನಾವು ಹಾಕ್ತೇವೆ ಸರ್. ಮತ್ತೊಂದು ಡಾಕ್ಟರ್, ಟ್ರೈಕೋಡರ್ಮಾದಿಂದ ವಿವಿಧ ಬೆಳೆಗಳಲ್ಲಿ ಅವುಗಳ ರೋಗ ನಿರ್ವಹಣೆ ಹೇಗೆ ಡಾಕ್ಟರ್? ಇದು ಇವಾಗ ನಮ್ಮ ಭಾಗದಲ್ಲಿ ನಾವು ಮುಖ್ಯವಾಗಿ ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಕಡಲೆ, ತೊಗರಿ, ಶೇಂಗಾ, ಹತ್ತಿ ಮುಂತಾದ ಈ ಪ್ರಮುಖ ಬೆಳೆಗಳನ್ನ ನಾವು ಇಲ್ಲಿ ಬೆಳೆಯುತ್ತೇವೆ. ಸೊ ಇವು ಈಗ ಜೋಳದಲ್ಲಿ ನೀವು ತಗೊಂಡುಕೊಂಡ್ರೆ ಈ ಹಿಂಗಾರು ಜೋಳದಲ್ಲಿ ಈ ಒಂದು ಇದ್ದಿಲು ಕಾಡಿಗೆ ರೋಗದ ಒಂದು ಜಾಸ್ತಿ ಬರುತ್ತೆ. ಅದು ಯಾವ ರೀತಿ ಕಾಡಿಗೆ ರೋಗ ರೈತರಿಗೆ ಗೊತ್ತಾಗಬೇಕು ಯಾವ ರೀತಿ ಅದನ್ನ ಕಂಡುಹಿಡಿಯಬೇಕು? ಕಾಡಿಗೆ ರೋಗ ನೀವು ನೋಡಿದ್ರೆ ಅಂದ್ರೆ ಇವಾಗ ಜೋಳದಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಜೋಳದ ಕಾಂಡದ ಒಳಗಡೆ ಇದ್ದಿಲ ಪೌಡರ್ ನ ನೋಡಬಹುದು ಸರ್. ಇದ್ದಿಲು ತರನಾದ ಒಂದು ಪುಡಿಯನ್ನು ನಾವು ಆ ಒಂದು ಜೋಳದ ಆ ದಂಟಿನ ಒಳಗಡೆ ನೋಡಬಹುದು. ನೀವು ಜೋಳದ ದಂಟನ್ನ ಸೀಳಿದ್ರೆ ಅಂದ್ರೆ ಅದರಲ್ಲಿ ನೀವು ಈ ಒಂದು ಇದ್ದಿಲು ಅಥವಾ ಕದ್ದಿಲು ಪುಡಿಯಲ್ಲ ನಾವು ಕಲರ್ ಯಾವ ರೀತಿ ಇರ್ತದೆ ಡಾಕ್ಟರ್? ಇದ್ದಿಲಿನ ಒಂದು ಕಪ್ಪು ಕಲರ್ ನಲ್ಲಿ ನಾವು ಅದನ್ನ ನೋಡಬಹುದು. ಸೊ ಆ ಒಂದು ರೋಗಕ್ಕೆ ನಾವು ಈ ಒಂದು ಟ್ರೈಕೋಡರ್ಮಾದಿಂದ ನಾವು ಬೀಜಕ್ಕೆ ಉಪಚಾರ ಮಾಡಿದ್ದೇ ಆದಲ್ಲಿ ಈ ಒಂದು ರೋಗವನ್ನ ನಾವು ನಿವಾರಿಸಬಹುದು ಸರ್ ಹಿಂಗಾರು ಜೋಳದಲ್ಲಿ. ಅದೇ ತರನಾಗಿ ನೀವು ಕಡಲೆ ತಗೊಳ್ಳ್ರಿ, ತೊಗರಿ ತಗೊಳ್ಳ್ರಿ, ಅದರಲ್ಲಿ ಈ ಒಂದು ಸೊರಗು ರೋಗ ಜಾಸ್ತಿ ಪ್ರಮಾಣದಲ್ಲಿ ನಾವು ನೋಡ್ತೀವಿ ಸೊರಗು ರೋಗ. ಸೊ ಸೊರಗು ರೋಗದ ಒಂದು ನಿವಾರಣೆಗಾಗಿ ನಾವು ಈ ಒಂದು ಕಡಲೆ ಮತ್ತೆ ತೊಗರಿಗೆ 4-5 ಗ್ರಾಂ ಈ ಒಂದು ಟ್ರೈಕೋಡರ್ಮಾ ಪುಡಿಯನ್ನ ನೀವು ಬೀಜೋಪಚಾರ ಮಾಡಿದ್ದೇ ಆದಲ್ಲಿ ಈ ಒಂದು ಸೊರಗು ರೋಗ ಅಥವಾ ನೆಟೆ ರೋಗವನ್ನ ನಿಯಂತ್ರಣ ಮಾಡಬಹುದು ಸರ್. ಅದೇ ತರನಾಗಿ ಈ ಒಂದು ಶೇಂಗಾದಲ್ಲಿ ಬುಡಕೊಳೆ ರೋಗ ಅಂತ ಬರುತ್ತೆ. ಬುಡದ ಹತ್ತಿರ ಏನಾಗುತ್ತೆ ಅಂದ್ರೆ ಈ ಒಂದು ಶಿಲೀಂಧ್ರದ ಬೆಳವಣಿಗೆ ಬಿಳಿ ರೂಪದ ಒಂದು ಬಿಳುಪಾದ ಶಿಲೀಂಧ್ರದ ಒಂದು ಬೆಳವಣಿಗೆಯನ್ನ ನಾವು ನೋಡ್ತೇವೆ ಬುಡಗಳ ಮೇಲೆ ಮೇಲೆ ಈ ಒಂದು ಸಿಲಿಂಡರ್ದ ಬಿಳಿ ಬಿಳುಪಾದ ಸಿಲಿಂಡರ್ದ ಬೆಳವಣಿಗೆಯನ್ನ ನೀವು ನೋಡ್ತೀರಾ. ಸೊ ಆ ಒಂದು ರೋಗಕ್ಕೆ ಅಂದ್ರೆ ಇದು ಮಣ್ಣಿನಿಂದ ಬರುವಂತ ಒಂದು ಸಿಲಿಂಡರ್ ರೋಗ ಶೇಂಗಾದಲ್ಲಿ. ಈ ಒಂದು ಬೀಜೋಪಚಾರ ನಾವು ಮಾಡಿದೆವು ಅಂದ್ರೆ ಶೇಂಗಾದಲ್ಲಿ ಈ ಮಣ್ಣಿನಲ್ಲಿ ಇರುವಂತ ಆ ಒಂದು ಸಿಲಿಂಡರ್ ಅನ್ನ ನಾವು ಹತೋಟಿ ಮಾಡಬಹುದು ಸರ್. ಅದೇ ತರನಾಗಿ ಹತ್ತಿಯಲ್ಲೂ ಕೂಡ ಈ ಒಂದು ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡಿದ್ದೇ ಅದಲ್ಲಿ ನಾವು ಈ ಮಣ್ಣಿನಿಂದ ಹರಡುವಂತಹ ಬೇರೆ ಬೇರೆ ಆದಂತಹ ಈ ಬೇರುಕೊಳೆ ರೋಗಗಳನ್ನ ನಾವು ನಿವಾರಣೆ ಮಾಡಬಹುದು ಸರ್. ಇದು ಅಲ್ಲದೆ ಈ ಒಂದು ಟೊಮ್ಯಾಟೊ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಕಾಳು ಮೆಣಸು ಆಗಿರ್ಬೋದು, ಗೆಣಸು ಆಗಿರ್ಬೋದು, ಕಲ್ಲಂಗಡಿ ಆಗಿರ್ಬೋದು, ಸೇವಂತಿಗೆ ಆಗಿರ್ಬೋದು, ಸೊ ಇವುಗಳಲ್ಲಿ ಎಲ್ಲಾ ಬೆಳೆಗಳಲ್ಲಿ ಈ ಒಂದು ಬೇರುಗಳಿಗೆ ಬರುವಂತಹ ಬೇರುಕೊಳೆ ರೋಗವನ್ನ ನಾವು ಹತೋಟಿ ಮಾಡಬಹುದು ಸರ್. ಮಾರುಕಟ್ಟೆಯಿಂದ ದೊರೆಯುವ ಟ್ರೈಕೋಡರ್ಮಾ ಯಾವುದು, ಅದರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ತಿಳಿಸಿಕೊಡಿ. ಸೊ ಮಾರುಕಟ್ಟೆ ಅಂದ್ರೆ ನಮಗೆ ಇವಾಗ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಆಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಮಗೆ ಈ ಒಂದು ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಎನ್ನುವ ಪ್ರಬಂಧ ನಮಗೆ ದೊರೆಯುತ್ತದೆ ಸರ್. ಅದೇ ತರನಾಗಿ ಈ ಒಂದು ಟ್ರೈಕೋಡರ್ಮಾ ಈ ಒಂದು ಬೇರೆ ಬೇರೆ ಟ್ರೇಡ್ ನೇಮ್ಗಳ ಹೆಸರಿನಲ್ಲಿ ಈ ಒಂದು ಪ್ರೈವೇಟ್ ಅಗ್ರೋ ಸೆಂಟರ್ಗಳು ಅವು ಮಾರ್ಕೆಟ್ ನಲ್ಲಿ ಕೂಡ ನಮಗೆ ದೊರೆಯುತ್ತವೆ. ಅವುಗಳೆಂದರೆ ರಕ್ಷಕ್ ಅನ್ನುವ ಹೆಸರಿನಲ್ಲೂ ಕೂಡ ದೊರೆಯುತ್ತೆ, ಬಯೋಕ್ಯೂರ್ ಎಫ್ ಅನ್ನುವ ಹೆಸರಿನಲ್ಲೂ ಕೂಡ ದೊರೆಯುತ್ತೆ, ಅಗ್ರೋಡರ್ಮಾ ಹಾಗೂ ಮಾನಿಟರ್ ಇತ್ಯಾದಿ ಟ್ರೇಡ್ ನೇಮ್ಗಳ ಹೆಸರಿನಲ್ಲಿ ಈ ಒಂದು ಟ್ರೈಕೋಡರ್ಮಾ ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಸರ್. ಡಾಕ್ಟರ್, ಸೋಡೋಮೋನಾಸ್ ಜೈವಿಕ ನಾಶಕ ಎಂದರೇನು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ? ಸೋಡೋಮೋನಾಸ್ ಕೂಡ ಇದು ಕೂಡ ಒಂದು ಜೈವಿಕ ನಾಶಕ ಸರ್. ಹೇಗೆ ನಾನು ಈಗ ಶಿಲೀಂಧ್ರ ಒಂದು ಜೈವಿಕ ನಾಶಕ ಬಗ್ಗೆ ಟ್ರೈಕೋಡರ್ಮಾ ಬಗ್ಗೆ ನಿಮಗೆ ಹೇಳಿದೆ, ಅದೇ ತರನಾಗಿ ಈ ಒಂದು ಸೋಡೋಮೋನಾಸ್ ಇದು ಒಂದು ದುಂಡಾಣು ಜೈವಿಕ ನಾಶಕ ಸರ್. ಸೊ ಇದರ ಬಳಕೆಯಿಂದಾಗಿ ನಾವು ಅತ್ಯಂತ ಅಪಾಯಕಾರಿ ರೋಗಗಳನ್ನು ಉಂಟು ಮಾಡುವಂತಹ ಈ ಮಣ್ಣಿನಲ್ಲಿ ವಾಸಿಸುವಂತಹ ಹಾಗೂ ಮಣ್ಣಿನಿಂದ ಹರಡುವಂತಹ ಈ ಒಂದು ಸ್ಕ್ಲೆರೋಶಿಯಂ, ರೈಸೋಕ್ಟೋನಿಯಾ, ಪೀಥಿಯಂ, ಪೈಟೋಪ್ತೆರಾ, ಫಿಜೇರಿಯಂ, ಮ್ಯಾಕ್ರೋಫೋಮಿನಾ ಈ ಒಂದು ಮುಂತಾದ ಬೇರೆ ಬೇರೆ ರೋಗಗಳನ್ನು ತರುವಂತಹ ಈ ಒಂದು ರೋಗಾಣುಗಳನ್ನು ನಾವು ಈ ಒಂದು ಸುಡೋಮನಾಸ್ ದುಂಡಾಣು ಜೈವಿಕ ನಾಶಕದಿಂದ ನಾವು ನಿರ್ಮಾಣ ಮಾಡುವ ಒಂದು ಜೈವಿಕ ನಾಶಕಕ್ಕೆ ನಾವು ಸುಡೋಮನಾಸ್ ಜೈವಿಕ ನಾಶಕ ಅಂತೀವಿ ಸರ್. ಡಾಕ್ಟರ್, ಸುಡೋಮನಾಸ್ ಅಂದ್ರೆ ಏನಿದು, ಇದು ರೈತರಿಗೆ ಗೊತ್ತಾಗಬೇಕಂದ್ರೆ ಇದಕ್ಕೆ ಯಾವ ರೀತಿ ಹೇಳ್ತೀರಿ ನಮಗೆ? ಸುಡೋಮನಾಸ್ ಕೂಡ ಇದು ಒಂದು ದುಂಡಾಣು ಜೈವಿಕ ನಾಶಕ, ಇದೊಂದು ಬ್ಯಾಕ್ಟೀರಿಯಾ ನಾಶಕ, ಬ್ಯಾಕ್ಟೀರಿಯಾ ಜೈವಿಕ ನಾಶಕ. ಇದು ಕೂಡ ಒಂದು ಟ್ರೈಕೋಡರ್ಮ ರೀತಿಯಲ್ಲಿ ಇರುವಂತಹ ಒಂದು ಪುಡಿಯಲ್ಲಿ ಸಿಗುವಂತಹ ಒಂದು ಜೈವಿಕ ನಾಶಕ. ವ್ಯತ್ಯಾಸವಿರುತ್ತದೆ, ಟ್ರೈಕೋಡರ್ಮ ಬಿಳುಪಾಗಿ ಇರುತ್ತದೆ, ಅದೇ ತರನಾಗಿ ಸುಡೋಮೋನಸ್ ಕಪ್ಪು ಕಂದು ಬಣ್ಣದ ಒಂದು ಜೈವಿಕ ನಾಶಕ ಇದು ಸರ್. ಡಾಕ್ಟ್ರೆ, ಟ್ರೈಕೋಡರ್ಮ ಅಥವಾ ಸುಡೋಮೋನಾಸ್ ಉಪಯೋಗಿಸುವಾಗ ವಹಿಸಬೇಕಾದ ಮುಂಜಾಗ್ರತೆ ಕ್ರಮಗಳೇನು ಡಾಕ್ಟ್ರೆ? ಟ್ರೈಕೋಡರ್ಮ ಅಥವಾ ಸುಡೋಮೋನಾಸ್ ಉಪಯೋಗಿಸುವಾಗ ವಹಿಸಬೇಕಾದ ಮುಂಜಾಗ್ರತೆ ಕ್ರಮಗಳೆಂದರೆ, ಒಂದೇದು ಬಳಸುವ ಜೈವಿಕ ಶಿಲೀಂಧ್ರ ನಾಶಕಗಳಲ್ಲಿ ಈ ಒಂದು ಜೀವಾಣುಗಳ ಸಂಖ್ಯೆ 2×10^6 ಪ್ರತಿ ಕಿಲೋಗ್ರಾಂನಲ್ಲಿ ಇರಬೇಕು ಸರ್, ಮೊದಲನೇದಾಗಿ. ದ್ವಿತೀಯದಾಗಿ, ಬಳಸುವಾಗ ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಪದಾರ್ಥಗಳಾದ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಬೇವಿನ ಹಿಂಡಿ ಆಗಿರ್ಬೋದು, ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ಇರುವಂತೆ ನೋಡಿಕೊಳ್ಳಬೇಕು. ತೃತೀಯದಾಗಿ, ಮಣ್ಣಿನಲ್ಲಿ ತೇವಾಂಶ ಕಾಪಾಡುವುದು ಬಹಳ ಮುಖ್ಯವಾದ ಅಂಶ ಸರ್. ನಂತರ ಬೀಜೋಪಚಾರ ಮಾಡುವಾಗ ರಾಸಾಯನಿಕ ಶಿಲೀಂಧ್ರ ನಾಶಕಗಳ ಜೊತೆಗೆ ಬಳಸದೇ ಇರುವುದು ಉತ್ತಮ. ನಂತರ ಜೈವಿಕ ಶಿಲೀಂಧ್ರ ನಾಶಕದ ಪ್ಯಾಕೆಟ್ ಅನ್ನು ತಂಪಾದ ಹಾಗೂ ಒಣ ಪ್ರದೇಶದಲ್ಲಿಡಬೇಕು, ಮತ್ತು ಶೇಖರಣೆ ಮಾಡುವಾಗ ರಾಸಾಯನಿಕ ಗೊಬ್ಬರ ಆಗಿರಬಹುದು, ಶಿಲೀಂಧ್ರ ನಾಶಕ ಆಗಿರಬಹುದು, ಕಳೆ ನಾಶಕ ಆಗಿರಬಹುದು, ಕೀಟನಾಶಕಗಳೊಂದಿಗೆ ಎಂದೂ ಇದನ್ನು ನಾವು ಸೇರಿಸಬಾರದು. ನಂತರ ಬೀಜೋಪಚಾರ ಮಾಡಿದ ಬೀಜಗಳನ್ನು ನೇರವಾದ ಬಿಸಿಲಿನಿಂದ ನಾವು ರಕ್ಷಿಸಬೇಕು. ಕೊನೆಯದಾಗಿ, ಉತ್ಪಾದನೆಯಾದ 6 ತಿಂಗಳ ಒಳಗಡೆ ಜೈವಿಕ ಶಿಲೀಂಧ್ರ ನಾಶಕವನ್ನು ಉಪಯೋಗಿಸಿದರೆ ಹೆಚ್ಚಿನ ಒಂದು ಲಾಭವನ್ನು ನಾವು ಪಡೆಯಬಹುದು ಸರ್. ಡಾಕ್ಟ್ರೆ, ಕೊನೆಯದಾಗಿ, ಜೈವಿಕ ನಾಶಕಗಳು, ಜೈವಿಕ ಪೀಡನಾಶಕಗಳು ಬೆಳೆಗಳಲ್ಲಿ ಅವು ಉಪಯೋಗ ಹಾಗೂ ಲಾಭ ಹೇಗೆ ಅಂತ ಸ್ವಲ್ಪ ನಮ್ಮ ರೈತರಿಗೆ ಹೇಳಿಬಿಡಿ. ಜೈವಿಕ ನಾಶಕಗಳು ಮತ್ತು ಜೈವಿಕ ಪೀಡನಾಶಕಗಳು, ರೈತರಿಗೆ ಇದರ ಬಗ್ಗೆ ಮಾಹಿತಿ ಜಾಸ್ತಿ ಇಲ್ಲ ಸರ್. ಸೊ ಅದಕ್ಕೋಸ್ಕರ ರೈತರು ಇದರ ಒಂದು ಮಾಹಿತಿಗಳನ್ನ ಫಸ್ಟ್ ಅವರು ತಿಳಿದುಕೊಳ್ಳಬೇಕು, ಅದರಿಂದ ಆಗುವ ಲಾಭಗಳನ್ನ ಅವರು ಕೂಡ ತಿಳಿದುಕೊಳ್ಳಬೇಕು, ಮತ್ತು ಅದರಿಂದ ಬರುವಂತಹ ಈ ಒಂದು ಬೇರೆ ಬೇರೆ ಕೊಳೆ ರೋಗ ಆಗಿರ್ಬೋದು, ಮಣ್ಣಿನಿಂದ ಹರಡುವಂತ ರೋಗಗಳಾಗಿರ್ಬೋದು, ಬೀಜಗಳಿಂದ ಬರುವಂತ ರೋಗಗಳಾಗಿರ್ಬೋದು, ಆ ಒಂದು ರೋಗಗಳನ್ನ ಇವು ಜೈವಿಕ ನಾಶಗಳಾಗಿರ್ಬೋದು, ಜೈವಿಕ ಪೀಡನಾಶಗಳು ತಡೆಗಟ್ಟುವ ಒಂದು ಮಾಹಿತಿ ಅವರು ಸಂಗ್ರಹಿಸಬೇಕು. ಸೊ ಕೊನೆಯದಾಗಿ ಹೇಳಬೇಕಂದ್ರೆ, ಈ ಒಂದು ಜೈವಿಕ ನಾಶಕ ಮತ್ತು ಪೀಡನಾಶಕಗಳು ಹೆಚ್ಚಿನ ಒಂದು ಅದಕ್ಕೆ ಖರ್ಚು ವೆಚ್ಚ ಇಲ್ಲ ಸರ್ ಅದಕ್ಕೆ, ಮತ್ತು ಇದರ ಲಾಭ ಜಾಸ್ತಿ ಪಡೆದುಕೊಳ್ಳಬಹುದು ಸರ್. ಡಾಕ್ಟ್ರೆ, ನಮ್ಮ ರೈತರು ತಮ್ಮನ್ನ ಸಂಪರ್ಕಿಸಬೇಕಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಹೇಳ್ತೀರಾ? ನನ್ನ ದೂರವಾಣಿ ಸಂಖ್ಯೆ 8 1 2 3 4 4 9 9. ತಮಗೆ ಯಾವ ಸಮಯದಲ್ಲಿ ನಮ್ಮ ರೈತರು ಸಂಪರ್ಕಿಸಬಹುದು ಡಾಕ್ಟ್ರೆ? ಯಾವಾಗ ಬೇಕಾದ್ರೂ ನಮಗೆ ಅವರು ಕಾಲ್ ಮಾಡಬಹುದು. ಓಕೆ, ಸಂಪರ್ಕ ಮಾಡಿದ್ರೆ ತಾವು ಅವರಿಗೆ ಖುಷಿಯಾಗಿ ಅವರ ಉತ್ತರ ಹೇಳ್ತೀರಾ? ಹೇಳ್ತೇವೆ ಸರ್. ತುಂಬಾ ಸಂತೋಷ. ಡಾಕ್ಟರ್ ಶಿವಲಿಂಗಪ್ಪ ಹೊಟ್ಕರ್ ಅವರೇ, ಇದುವರೆಗೆ ಜೈವಿಕ ನಾಶಕಗಳು, ಜೈವಿಕ ಪೀಡನಾಶಕಗಳು ಹಾಗೂ ಬೆಳೆಗಳಲ್ಲಿ ಅವುಗಳ ಮಹತ್ವ, ಈ ವಿಷಯದ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ತಿಳಿಸಿದರೆ ತಮಗೆ ಆಕಾಶವಾಣಿ ಪರವಾಗಿ ಹಾಗೂ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರಾಮಕೃಷ್ಣವರೇ ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿತು ಬೆಳೆ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಎಂಜಿನಿಯರ್ ಆಯ್ಕೆಯ ದೇಶದ ನಂಬರ್ 1 ಸಿಮೆಂಟ್.

ಹಾ.